ಕೃಷಿಯಲ್ಲಿ ಏನು ಕಷ್ಟ ನಷ್ಟಗಳಿದ್ದಾವೆ, ರೈತ ಹೇಗೆ ಬದುಕನ್ನ ನಡೆಸ್ತಿದ್ದಾನೆ, ರೈತರಿಗೆ ಒಳ್ಳೇದಾಗಬೇಕಪ್ಪ ಅಂತಂದ್ರೆ ಏನ್ ಆಗ್ಬೇಕು ಎಂಬಂತಹ ಒಂದು ಹತ್ತು ಹಲವಾರು ವಿಚಾರಗಳನ್ನ ತಮ್ಮ ಅನುಭವದ ನುಡಿಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ ರಾಮು ಬ್ಯಾಳಿ ಅವರು. ರಾಮಿ ಬ್ಯಾಳಿ ಅವರು, ಇದೀಗ ತಾವು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರಿ, ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ ತಾವು? ಸರ್, ನಾವು ಕ್ರೀಡಾ ಇಲಾಖೆಯಲ್ಲಿ ಮಾಡ್ತಿದ್ವಿ, 37 ವರ್ಷ ಸರ್ವಿಸ್ ಮಾಡಿವ್ರಿ. ಕ್ರೀಡಾ ಇಲಾಖೆಯಲ್ಲಿ ಯಾವ ಪೋಸ್ಟ್ ಅಲ್ಲಿ ಇದ್ರಿ ತಾವು, ಯಾವ ಹುದ್ದೆಯಲ್ಲಿ? ಅಟೆಂಡರ್ ಅಂತಿದ್ದೀವಿ ಸರ್. ಅಟೆಂಡೆಂಟ್ ಆಗಿದ್ರಿ, ಯಾವ ಊರಲ್ಲಿ? ರಾಯಚೂರು ಸರ್. ನೋಡ್ರಿ, ಈಗ ತಮ್ಮದು ರಾಯಚೂರು ಜಿಲ್ಲೆ, ಮೂಲತಃ ತಮ್ಮದು ಕೃಷಿ ಕುಟುಂಬ, ತಮ್ಮ ತಂದೆಯವರದು ಒಕ್ಕಲ್ತನ ಇತ್ತ? ಹೌದು ಸರ್, ಒಕ್ಕಲ್ತನ ಸರ್. ಹೆಂಗ್ರಿ ನಿಮ್ಗೆ ಅವಾಗಿನ ಕಾಲದಲ್ಲಿ ನಿಮ್ಮ ಎಜುಕೇಶನ್ ಏನಾಗಿತ್ತು, ನೌಕರಿ ಹೆಂಗ್ ಸಿಕ್ತು ನಿಮಗೆ? ನಮ್ಗೆ ಎಜುಕೇಶನ್ 3-4 ಕ್ಲಾಸಿಗೆ ಸಿಕ್ಕತ್ ಸರ್. ಅಲ್ಲಿ ನಾವು ಕೆಲಸ ಮಾಡಕ್ ಹೋಗಿದ್ವಿ, ಅದು ಒಂದು ಪೋಸ್ಟ್ ಖಾಲಿ ಆಗಿತ್ತು, ಅದರಿಂದ ನಾವು ಮಾಡ್ತಾ ಟೆಂಪರರಿ ಮಾಡ್ತಾ ತಗೊಂಡ್ರು ಸರ್. ಅಂದ್ರೆ ತಾವು ಖಾಯಂ ನೌಕರಿ ಮಾಡೋಕ್ಕಿಂತ ಮುಂಚೆ ಬಹಳಷ್ಟು ವರ್ಷಗಳು ತಾವು ಟೆಂಪರರಿ ಕೆಲಸ ಮಾಡಿದ್ಮೇಲೆ ನಿಮ್ಗೆ ಪರ್ಮಿಟ್ ಆಯ್ತು? ಹೌದು ಸರ್. 37 ವರ್ಷ ಸರ್ವಿಸ್ ಮಾಡಿದ್ರಿ, ಹೆಂಗ್ರಿ ನಿಮ್ಮ ಅವಾಗಿನ ವೃತ್ತಿ ಹೆಂಗಿತ್ತು? ಅವಾಗ ಸರ್ಕಾರಿ ನೌಕರಿ ಮಾಡ್ಬೇಕಪ್ಪ ಅಂತಂದ್ರೆ ಜನ ಬಹಳ ಹಿಂದರಿಕೆ ಮಾಡ್ತಿದ್ರು, ಏ ಹೊಲ ಐತಿ ಆಸ್ತಿ ಐತಿ ಸರ್ಕಾರಿ ನೌಕರಿ ಯಾರಿಗೆ ಬೇಕು ಅಂತ ಹೇಳ್ಬಿಟ್ಟು ಜನ ಅಭಿಪ್ರಾಯ ಇತ್ತು. ಅವಾಗಿಂದು ಸರ್ಕಾರಿ ನೌಕರಿ ಬಹಳ ಉತ್ತಮ ಸರ್, ಈಗಿಂದು ಬಹಳ ಕಠಿಣ ಸರ್ಕಾರಿ ನೌಕರಿ ಮಾಡೋದಕ್ಕೆ. ಅವಾಗಿಂದು ಬಹಳ ಚೆನ್ನಾಗಿತ್ತು ಸರ್, ಆಫೀಸರ್ ಹಂಗಿದ್ರು ಎಲ್ಲ ಅಷ್ಟು ಚೆನ್ನಾಗಿ ನಡೀತಿತ್ತು ಸರ್, ಈಗ ಆಗಲ್ಲ ಸರ್. ಈಗ ನೋಡ್ರಿ, ನೀಗ ನಿಮ್ಮ ತಂದೆಯ ಕಾಲಕ್ಕೆ ಎಷ್ಟು ಎಕರೆ ಭೂಮಿ ಇತ್ತು, ನಿಮ್ಗೆ ಎಷ್ಟು ಬಂತು, ನಿಮ್ಮ ರಿಟೈರ್ಡ್ ಆದ್ಮೇಲೆ ನೀವು ಹೆಂಗ್ರಿ ಬದುಕು ನಿಮ್ದು? ನಮ್ಗೆ 5 ಎಕರೆ ಭೂಮಿ ಅದು ಸರ್, ಅದರಲ್ಲಿ 4 ನಾವು ಅಣ್ಣ ತಮ್ಮರು, ಮನುಷ್ಯಾಗ 1.5 ಎಕರೆ ಬಂದದ ಸರ್. ಅಂದ್ರೆ 1.5 ಎಕರೆ ಭೂಮಿ ಒಳಗೆ ನೀವು ನೌಕರಿ ಮಾಡತ್ನಾಗ ನಿಮ್ಮ ಅಣ್ಣ ತಮ್ಮರು ಮಾಡ್ತಿದ್ರ? ಮಾಡ್ದ, ನಮ್ಮ ಅಣ್ಣ ತಮ್ಮರು ಮಾಡ್ತಿದ್ರು ಸರ್, ಒಕ್ಕಲ್ತನ ಅವ್ರು. ಅಂದ್ರೆ ನಾನೆಲ್ಲ ತಂದು ಹಾಕೋದು ಬಿಡೋದು ಎಲ್ಲ ನಾನೇ ಮಾಡ್ತಿದ್ದೆ, ಅವ್ರು ಒಕ್ಕಲ್ತನ ಮಾಡ್ಕೊಂಡು ಓದ್ತಿದ್ದಾರೆ ಸರ್. ಈಗ ನಿಮ್ ಕೈ ಮೇಲೆ ಒಕ್ಕಲ್ತನ, ನೀವು ರಿಟೈರ್ಮೆಂಟ್ ಆದ್ಮೇಲೆ ನಿಮ್ ಭೂಮಿ ನೀವು ಮಾಡ್ಕೊಳಕತ್ತೀರಾ ಅಥವಾ ಅವ್ರಿಗೆ ಬಿಟ್ಕೊಟ್ರಿ ಅಣ್ಣ ತಮ್ಮರಿಗೆ? ಇಲ್ಲ ಸರ್, ನಮ್ಮ ಭೂಮಿ ನಾನೇ ಮಾಡ್ಕೊಂಬಕತ್ತೀನಿ. ಏನು ನಿಮ್ದು ನೀರಾವರಿ ವ್ಯವಸ್ಥೆ ಹೆಂಗದ, ಬೋರ್ ಅದ, ಕಾಲುವೆ ಅದ, ಏನು ಭೂಮಿ? ಬೋರ್ ಅದ ಸರ್, ಅದು ಮಳೆ ಜಗ್ಗಿ ಆದ್ರೆ ಬೋರ್ನಾಗ ಬರ್ತದ ಸರ್ ನೀರು, ಮಳೆ ಆಗ್ಲಿಲ್ಲ ಅಂದ್ರೆ ಬೋರ್ನಲ್ಲಿ ಬರಲ್ಲ, ಹಂಗೆ ಮಾಡ್ಕೊಂಡು ಹೊಂಟಿವಿ ಸರ್. ಏನಾಗ್ತೀರಿ, 1.5 ಎಕರೆ ಭೂಮಿ ಅಥವಾ ಇನ್ ಬೇರೆ ಲೀಸಿಗೆ ಹಾಕೋತೀರಾ? ಕಾಯಿ 2 ವರ್ಷ ಮೆಣಸಿನ್ಕಾಯಿ ಹಾಕಿದ್ದೆ ಸರ್, ಅದು ಲಾಸ್ ಆಯ್ತು. ಆಮೇಲೆ ಈ ವರ್ಷ ಉಳ್ಳಾಗಡ್ಡೆ ಹಾಕಿನ್ ಸರ್, ಉಳ್ಳಾಗಡ್ಡೆ ರೇಟ್ ಇಲ್ಲ ಅಂತ ಇದಾಗಿ ಹೊಲ ತುಂಬಾ ಹಂಗೆ ಬಿಟ್ಟು ಬಿಟ್ಟಿನ ಸರ್. ಇವತ್ತು ಹೋಗಿ ನೋಡಿದ್ರಿಗು ನಂದು 2 ಎಕರೆ ಹೊಲದಾಗ ಬರೀ ಉಳ್ಳಾಗಡ್ಡೆ ಕಾಣತ್ತ ಸರ್, ಮಣ್ಣು ಕಾಣಂಗ. ಇಲ್ಲ ಸರ್, ವರ್ಷ ಹಾಕಿಲ್ಲ, ಈ ವರ್ಷ ಹಾಕಿನ್ ಸರ್. ನೋಡ್ರಿ, ಮೊದಲನೇ ವರ್ಷ ಹಾಕಿದ್ದಕ್ಕೆ ನಿಮ್ಗೆ ಲಾಸ್? ಲಾಸ್ ಸರ್, ಮೆಣಸಿನ್ಕಾಯಿ 3 ವರ್ಷ ಹಾಕಿದ್ದೆ, ಮೆಣಸಿನ್ಕಾಯಿ ಲಾಸ್ ಆಯ್ತು ಸರ್. ಈ ವರ್ಷ ಉಳ್ಳಾಗಡ್ಡೆ ಹಾಕಿ ನಾನು ತೆಗೆದು, ಉಳ್ಳಾಗಡ್ಡಿ ಲಾಸ್. ನೋಡ್ರಿ, ನೀವು ಒಕ್ಕಲ್ತನ ಮಾಡಿ ಮುಂಚೆ ಸರ್ಕಾರಿ ನೌಕರಿ ಮಾಡ್ತಿದ್ರಿ, ನೋಡ್ರಿ ಒಂದ್ ತಿಂಗಳಾತಪ್ಪ ಅಂತಂದ್ರ ನೌಕರಿ ಪಗಾರ ಬರ್ತಿತ್ತು. ಅದೇ ರೀತಿ ಒಕ್ಕಲ್ತನ ಮಾಡಿದ್ರೆ ಎಷ್ಟು ಕಷ್ಟ ಅದವ್ರಿ? ಬಹಳ ಕಷ್ಟ ಸರ್, ರೈತರು ಬದುಕ್ಬೇಕಂದ್ರ ಕಷ್ಟ ಆಗಿದೆ ಸರ್. ಅದು ಬೆಲೆ ಇಲ್ಲ, ಒಳ್ಳೆ ಬೆಲೆ ಸಿಗೋದಿಲ್ಲ. ಪ್ರತಿಯೊಂದು ಹತ್ತಿಗಾದ್ರೂ ಅಷ್ಟೇ ಸರ್, ತೊಗರಿಗಾದ್ರೂ ಅಷ್ಟೇ, ಮೆಣಸಿನ್ಕಾಯಿಗಾದ್ರೂ ಅಷ್ಟೇ. ಉಳ್ಳಾಗಡ್ಡೆ ಅಂತೂ ಕೇಳೋರು ಇಲ್ಲ ಸರ್. ಉಳ್ಳಾಗಡ್ಡೆ ಎಷ್ಟು, 1 ಎಕರೆ ಹಾಕಿದ್ರ? 2 ಎಕರೆ ಹಾಕಿದ್ದೆ. 2 ಎಕರೆ ಉಳ್ಳಾಗಡ್ಡೆ? ಹೌದು ಸರ್. ಅದು ತಪ್ಪು ಮಾಡೋದು, 2 ಎಕರೆ ಹಾಕಿ ಹೋಗಿದ್ರಿ ನೀವು, 1 ಎಕರೆ 1/2 ಎಕರೆಯಿಂದ ಚಲೋ ಮಾಡ್ಬೇಕು. ಇಲ್ಲ, ನಾನು 2 ಎಕರೆ ಹಾಕಿ ನೋಡೋಣ ಅಂತ ಹಾಕಿದ್ದೆ ಸರ್. ಇರೋದಷ್ಟೇ ನನ್ನ ಭೂಮಿ, ಬೇರೆ ಬೆಳೆ ಸ್ವಲ್ಪ ಏನು ಬೆಳೆ ಅಂತ ಹಾಕಿದ್ದೆ ಸರ್. ಖರ್ಚು ಎಷ್ಟಾದ್ರೆ ಉಳ್ಳಾಗಡ್ಡೆ ಈ ಸಲ? ಖರ್ಚು 90,000 ಬಂದ ಸರ್. ಯಾವಾಗಲಿಂದ ಸಸಿ ಇಡತ್ನಾಗಿಲ್ಲಿಂದ ಈ ಕಟಾವು ಮಾಡೋವರೆಗೂ? ಕಟಾವು ಮಾಡಲಿಲ್ಲ ಸರ್, ಕುಂಟೆ ಹೊಡೆದು ಹೊಲ್ದಾಗ ಬಿಟ್ಬಿಟ್ಟು. ಯಾರು ಕೇಳಿಲ್ವ ರೇಟು? ಯಾರು ಕೇಳಿಲ್ಲ ಸರ್. ಕೇಳಿದ್ರೆ ಅಲ್ಲಿ ನಮ್ಮ ಪಕ್ಕದ ಹೊಲದಲ್ಲಿ ಒಯ್ದಿದ್ರು ಸರ್, ಅಲ್ಲಿಗೆ ಒಯ್ದ್ರೆ ಅವರು ಈ 500 ಅಂಗಡಿಯವ್ರೆ ಅದಕ್ಕೆ ಖರ್ಚಿ ಕೊಟ್ಟು ಕಳಿಸ್ಯಾರ. ಅಂದ್ರೆ ಅದನ್ನ ಕೇಳೋರಿಲ್ಲ? ಕೇಳೋರಿಲ್ಲ ಸರ್. ಉಳ್ಳಾಗಡ್ಡೆ ಕೇಳೋರು ಯಾರು? ಸ್ಟಾಕ್ ಮಾಡ್ಕೊಂಡು ಏನಾದ್ರು ಒಂದು ಈರುಳ್ಳಿ ಶೇಖರಣಾ ಘಟಕ ಅಥವಾ ಏನಾದ್ರು ಒಂದು ಶೆಡ್ ಗಿಡ್ ಹಾಕೊಂಡು ಅದನ್ನ ಸ್ಟಾಕ್ ಇಡಬೇಕಲ್ಲ, ಇದ್ದಷ್ಟು ಉಳಿತದ? ಇಲ್ಲ ಸರ್, ಇಲ್ಲಿ ಏನು ಇಡೋದಕ್ಕೆ ಏನು ವ್ಯವಸ್ಥೆ ಮಾಡಿಲ್ಲ. ಸರ್ಕಾರನ ಮಾಡ್ಬೇಕಾಗ್ಯದ, ಅವರು ಮಾಡವಲ್ರಿ, ಎಲ್ಲೆನ ಎಸಿ ಗೋಡಮ್ಗಳು ಮಾಡಿ ಉಳ್ಳಾಗಡ್ಡಿಗೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕ್ರಿ ರೈತರಿಗೆ. ಈಗ ಕೆಲವೊಬ್ಬರು ರೈತರು ತಮ್ಮ ಹಂತದಲ್ಲಿ ಈಗ ಏನ್ ಮಾಡ್ತಾರೆ, ಈಗ ತೊಗರಿ ಕಟ್ಟಿಗೆ ಆಗಿರ್ಬೋದು, ಕೆಲವೊಂದು ಕಟ್ಟಿಗೆಗಳನ್ನ ಮಾಡಿ ಮೇಲೆ ಅಟ್ಟ ಮಾಡಿದಂಗೆ ಮಾಡಿ ಅದರ ಮೇಲೆ ಒಣ ಹಾಕೋದಂತದ್ದು, ಈ ರೇಟ್ ಬಂದಾಗ ಸ್ವಲ್ಪ ದಿವಸ ಅವು ಇವು ಇಟ್ಟಾಗ ಏನೋ ಒಂದು ರೇಟ್ ಉಳಿತದ ಸರ್? ನಮ್ದು 2 ಎಕರೆಗೆ ನಾವು 1/2 ಎಕರೆ ಅದನ್ನ ಮಾಡಿ ಉಳಿದ್ ನಾವ್ ಏನ್ ಮಾಡಮ್ಮ? 1/2 ಎಕರೆಗೆ ಭೂಮಿ ಜಗ್ಗಿದ್ದವ್ರು ಮಾಡ್ಬೋದು ಸರ್. ನಮ್ ಭೂಮಿ ಸ್ವಲ್ಪ ಅದು ಸ್ವಲ್ಪ ಅದಾದ ಅಷ್ಟಾಗ ನಾವು ಒಂದು 1/2 ಎಕರೆ ಬೇಕು ಸರ್. ಅದಕ್ಕೆ 1/2 ಎಕರೆಗೆ ಅದು ಮಾಡಿ ಜೋಪಡಿ ಮಾಡಿದಂಗ ಒಂದು ಸಣ್ಣದು ಒಂದು ಅಟ್ಟ ಮಾಡಿದಂಗ ಮಾಡಿ ಅದಕ್ಕೆ ಮೇಲೆ ಕೆಳಗ ನಾವು ಹೆಂಗ ಕಾಟ ಮೇಲೆ ಮಾಡ್ತೀವಲ್ಲ, ಬುಡಕ ಮೇಲೆ 2 ಲೇಯರ್ ಮಾಡಿ ಹೌಸ್ ಇಡಿಯಲ್ಲ ಸರ್. ಅದು ಇಡಂಗಿಲ್ಲ, ಅದು ಉಳ್ಳಾಗಡ್ಡೆ ಅಂದ್ರೆ ಒಂದ್ 200 ಕ್ವಿಂಟಲ್ ಆಗ್ತಿತ್ತು ಸರ್. ಅಷ್ಟು ಜಾಗ ಸಾಲ ಅದಲ್ಲ. ಏನ್ 1 ರೂಪಾಯಿ ಇನ್ಕಮ್ ಬರ್ಲಿಲ್ಲ ಉಳ್ಳಾಗಡ್ಡೆ ನಿಮ್ಗೆ? ಏನ್ ಬಂದಿಲ್ಲ ಸರ್, ಲಾಸ್ ಆಗಿದೆ ಸರ್. ಚೆನ್ನಾಗಿದೆ ಸರ್ ಎಲ್ಲ ಹೊಲ್ದಾಗ. ಉಳ್ಳಾಗಡ್ಡೆ ತಕ್ಕಂಡ್ಮೇಲೆ ಮತ್ ಮುಂದೇನ ಈ ಸಲ ಮತ್ತೆ ಏನು ಶೇಂಗಾ ಹಿಂಗ್ ಹಾಕ್ಬೇಕು? ಇಲ್ಲ ಸರ್, ಸಜ್ಜೆ ಹಾಕ್ಬೇಕಂತ ಮಾಡಿ. ಬೇಸಿಗೆ ಸಜ್ಜೆ? ಬೇಸಿಗೆ ಸಜ್ಜೆ ಖರ್ಚು ಕಮ್ಮಿ ಅದ ಸರ್, ಅದು ಅದಕ್ಕೆ ಸಜ್ಜೆ ಹಾಕ್ಬೇಕಂತ ಮಾಡಿ. ಮತ್ತೇನಾರ ತರಕಾರಿ ಹಾಕೋಬೇಕು? ಈಗ ನೀವು ರಿಟೈರ್ಮೆಂಟ್ ಆಗಿರಿ, ನೀವು ಕೂಲಲ್ಲಿ ಇಟ್ಕೊಂಡು ಏನಾರ ಒಂದು ಸಿರುವಾರ ಹಟ್ಟಿ ನಿಮ್ಗೆ ಮಾರ್ಕೆಟ್ ಕಿಲೋಮೀಟರ್ ಸಮೀಪತಾವು. 400 ರೂಪಾಯಿ ಕೂಲಿ ಸರ್ ಅರೆಯವರಿಗೆ ಎಲ್ಲಿ ಕೊಡ್ತಾರೆ ಸರ್? ಒಂದ್ ಸಲ ರೇಟ್ ಇರ್ತದ, ಒಂದ್ ಸಲ ರೇಟ್ ಇರೋದಲ್ಲ, ಅವರಿಗೆ ಆಗೋದಲ್ಲ ಸರ್. ಹೌದು, ಅದ್ರ ಸಲುವಾಗಿ ಸಜ್ಜೆ ಬಂದವಷ್ಟು ಬರಲಪ್ಪ ನಾನು ಒಂದೇ ಸಲ ಪೆನ್ಷನ್ ಬರಕ್ಕೆ. ಮತ್ತೆ ಈಗ ಹೊಲಕ್ಕೆ 90,000 ಖರ್ಚು ಮಾಡಿದ್ದಕ್ಕೆ ಒಂದ್ ಲೆವೆಲ್ ಆತ ಇಲ್ಲ ಅಂತಂದ್ರೆ ಕೈ ಸುಟ್ಕೊಳ್ಳೋದು? ಇಲ್ಲ ಸರ್, ನಾವು ಸ್ವಲ್ಪ ಪೆನ್ಷನ್ ಬರೋದಕ್ಕೆ ಮನೆಯಾಗ ನಮ್ಮ ಹೆಂಡ್ರ ಮಕ್ಕಳು ಬದುಕ್ತಾರ್ರಿ. ಈ ರೈತರಿಗಂತ ಈ ಟೈಪ್ ಆದ್ರೆ ರೈತರು ಏನ್ ಮಾಡ್ಬೇಕು ಹೇಳಿ? ಇದಕ್ಕೆ ಸರ್ಕಾರ ಏನಾನ ಸ್ವಲ್ಪ ಎಚ್ಚೆತ್ತಿ ಏನಾದರೂ ಟೋಟಲ್ ಬೆಳೆಯಿರಿ, ಉಳ್ಳಾಗಡ್ಡೆ ಅಂತ ಹೇಳೋದಲ್ಲ, ಎಲ್ಲ ಬೆಳೆಗೆ ಅವರು ಇದು ಮಾಡ್ಬೇಕು, ಸರ್ಕಾರ ಒಂದು ಗಮನಕ್ಕೆ ತಗೊಂಡು ಮಾಡ್ಬೇಕು. ರೈತರು ಎಲ್ಲ ಸರ್ಕಾರ ಸರ್, ಕೇಂದ್ರ ಸರ್ಕಾರ ಬಂತು, ರಾಜ್ಯ ಸರ್ಕಾರ ಬಂತು, ಎಲ್ಲಿ ನೋಡಿದ್ರು ಭಾಷಣದಲ್ಲಿ ರೈತನೇ ನಮ್ಮ ಬೆನ್ನೆಲು ಬಂತಾರ. ಆ ಬೆನ್ನೆಲು ಬಂದು ನೋಡೋರಿಲ್ಲ ಸರ್ ಬೆಳೆ ಬಂದಾಗ. ಅಂದ್ರೆ ವೈಜ್ಞಾನಿಕ ಇಂತಹ ಸಂದರ್ಭದಲ್ಲಿ ನಷ್ಟ ಆದಾಗ ರೈತರಿಗೆ ಒಂದು ಅನುಕೂಲ ಆಗ್ಬೇಕು, ಏನಾರ ಒಂದು ಸಹಾಯ ಆಗ್ಬೇಕು, ಸಹಾಯ ಮಾಡ್ಬೇಕು ಸರ್. ಕೇಂದ್ರ ಸರ್ಕಾರ ಆಗ್ಲಿ, ನಮ್ಮ ರಾಜ್ಯ ಸರ್ಕಾರ ಆಗ್ಲಿ, ಇವರು ಮಾಡಿದ್ರೆ ಏನಾದ್ರು ರೈತರು ಬದುಕ್ತಾರೆ ಸರ್. ಇಲ್ಲಾಂದ್ರೆ ಮತ್ತೆ ವಿಷ ಕುಡಿದು ಸಾಯ್ಬೇಕು ಪರಿಸ್ಥಿತಿ ಬರ್ತದೆ. ಆ ಸಂದರ್ಭಗಳು ನಾವು ಅದನ್ನು ಯೋಚನೆ ಮಾಡೋದು ಬೇಡ ರಾಮ ಅವರೇ. ಮುಖ್ಯವಾಗಿ ಹೋದ್ಸಲ ತಾವು ಮೆಣಸಿಕಾಯಿ ಹಾಕಿದ್ದು ಅಂತ ಹೇಳಿದ್ರೆ ಅದೇನ್ ಗ್ಲಾಸ್ ಆಯ್ತು ನಿಮಗೆ? ಅದು ಒಂದು ರೋಗ ಬಂದು ಏನು ಆಗಲಿಲ್ಲ ಸರ್. ಇದೇನದು ಮುಟ್ರ ಬಂತ, ಕರಿಜಿಗೆ ಬಂತ? ಮುಟ್ರ ಬಂತು ಸರ್. ಮುಟ್ರ ಬಂದ್ರೆ ಆಯ್ತು ಸರ್. ಮಾಹಿತಿ ತಗೋಬೇಕು, ಬೀಜೋಪಚಾರ ಯಾವ್ದು ಸುಧಾರಿತ ತಳಿ ಯಾವ್ದು ಎಣ್ಣೆ ಕಾಲಕ್ಕೆ ಆರೈಕೆ ಮಾಡ್ಬೇಕು. ಅವಾಗ ನಿಮ್ಗೆ ಹೆಂಗ್ ಮಾಹಿತಿ ಸಿಗ್ಲಿಲ್ಲ ಏನು ಹಂಗೆ? ಇಲ್ಲ, ನಾವು ಅಂಗಡಿಯಲ್ಲಿ ತಂದು ಹೊಡೆದ್ರಿ, ಅದು ಕೇಳಿದ್ವಿ, ಇದು ಇಂಥದ ರೋಗ ಬಂದದಂದ್ರೆ ಅವ್ರು ಇದನ್ನ ನೋಡಿ ಅದನ್ನ ನೋಡಿ ಅಂತ ಕೊಟ್ಟರು, ಹೊಡೆದು. ಆದ್ರೆ ಸ್ವಲ್ಪ ಮಳೆ ಹೆಚ್ಚಾಗಿ ಇದಾಗ್ಲಲ್ಲ ಸರ್ ಅದು. ನೋಡ್ರಿ ಮತ್ತೆ ರಾಮ ಅವ್ರ, ಈಗ ಸಣ್ಣ ರೈತರಿಗೆ ಇಂತಹಲ್ಲ ಸಮಸ್ಯೆಗಳು ಅಕಾಲಿಕೆ ಬಂದ್ಬಿಡ್ತಪ್ಪ ಅಂತಂದ್ರೆ ಸಾಲ ಇಲ್ಲ ಮಾಡಿ ಮಾಡಿರ್ತಾರ, ಲಾಸ್ ಆತಪ್ಪ ಅಂದ್ರೆ ತಲೆ ಮೇಲೆ ಲಾಸ್ ಆತ ಸರ್. ಲಾಸ್ ಆದ್ರೆ ಅವ್ರು ಮತ್ತೆ ನಾ ಹೇಳ್ತಿನಲ್ಲ ಸರ್, ಏನಾದ್ರ ಮಾಡ್ಕೋಬೇಕಿಲ್ಲ, ಬೆಂಗಳೂರಿಗೆ ಹೋಗ್ಬಿಡ್ಬೇಕು ಸರ್ ಇಲ್ಲಿ. ಮತ್ತೆ ರಾಮ ಅವ್ರಿಗೆ ಇಷ್ಟೆಲ್ಲ ಲಾಸ್ ಆತು, ಈಗ ನಿಮ್ದು ಉಳ್ಳಾಗಡ್ಡಿ ಲಾಸ್ ಆತು, ಮೆಣಸಿಕಾಯಿನೂ ಲಾಸ್ ಆತು, ಈಗ ಮಾಡೋರ ಮನೆಯವರು ನೀವು ಅಂತ ಎಷ್ಟು ಜನ ಇದೀರಿ? ನಮ್ಮ ಚಿಕ್ಕಪ್ಪನ ಮಕ್ಕಳು ಇದಾರೆ ಸರ್, ಇಬ್ಬರೇ ಇದಾರೆ, ಇಬ್ಬರು ಒಕ್ಕಲ್ತನ ಮಾಡ್ತಾರೆ ಸರ್. ಅವರಿಗೆ ಅರ್ಧ, ನನಗೆ ಅರ್ಧ ಅಂತ ಕೊಟ್ಟಿವಿ. ಪಾಪ ನಂದು ಹೆಂಗನ ಆಗಲಿ ಸರ್, ಅವ್ರು ದುಡಿದಾರ, ದುಡಿದದ್ದಕ್ಕೂ ಅವರಿಗೆ ಉಳ್ಕಂದಿಲ್ಲ ಅವರು, ಹಿಂಗಾಗಿ ಭಾಳ ತಿಪ್ಪಳಾಗ್ಯ ಸರ್. ಮತ್ತೆ ನೀವೀಗ ವಯಸ್ಸು ನಿಮ್ಗೀಗ 65-70 ಸಮೀಪ, ಹೊಲಕ್ಕೆ ಹೋಗ್ತೀರಿ ಅವಾಗ ಅವಾಗ? ಇಲ್ಲ ಸರ್, ನಾನು ಬೆಳಗ್ಗೆ ಸಾಯಂಕಾಲ ಕಂಟಿನ್ಯೂ ಹೊಲದಲ್ಲಿ ಇರೇ ಇರ್ತೇನೆ ಸರ್. ಬೆಳಗ್ಗೆ 6-7 ಗಂಟೆಗೆ ಹೋಗ್ತೇನೆ ಸರ್, 10 ಗಂಟೆ ತಾನೆ ಇರ್ತೀನಿ ಹೊಲದಲ್ಲಿ. ಆಮೇಲೆ 3 ಗಂಟೆಗೆ ಹೋಗ್ತೀನಿ ಮಧ್ಯಾಹ್ನ, 6 ಗಂಟೆ ತಾನೆ ಹೊಲದಲ್ಲಿ ಇರ್ತೀನಿ ಸರ್, ಬೆಳೆ ಅದು ಇದು ನೋಡ್ಕೊಂತ. ಏನು ಹೊಲದಾಗ ಇದ್ರೇ ಸಮಾಧಾನ, ಊರಾಗಿದ್ರೆ ಹೊತ್ತೋಗಿಲ್ಲ? ಇಲ್ಲ ಸರ್, ನನಗೆ 2 ಸಲ ಹೊಲಕ್ಕೆ ಹೋದ್ರೆ ನನಗೆ ಸಮಾಧಾನ, ಇಲ್ಲ ಅಂದ್ರೆ ಊರಾಗ ನಾನು ಇರಲ್ಲ ಸರ್. ನೋಡ್ರಿ ಸಲ ಉಳ್ಳಾಗಡ್ಡಿ ಲಾಸ್ ಹಿಂಗ ಆತು, ರೇಟ್ ಹೋಯ್ತು, ಕೇಳೋರಿಲ್ಲ, ಹೊಲ್ದಾಗೆ ಬಿಟ್ರಿ, ಮತ್ತೆ ಮುಂದಿನ ವರ್ಷ ಮತ್ತೆ ಏನಾರ ಉಳ್ಳಾಗಡ್ಡಿ ಹಾಕೋ ಪ್ಲಾನ್ ಆಗಪ್ಪ ಸಾಕ ಅಂತ ಹೇಳ್ಬಿಟ್ಟು ನಾ ಡಿಸೈಡ್ ಮಾಡ್ರಿ ಹೆಂಗೆ? ಏನು ಮುಂದಿನ ವರ್ಷ 1 ಎಕರೆ ಅನ್ನ ಮಾಡ್ಬೇಕಂತ ಐತ್ ಸರ್, ಈ ವರ್ಷ ಲಾಸ್ ಆಗ್ಯದ. 2 ಎಕರೆ ಬಹಳ ಆಯ್ತು, ನೀವು ಸ್ವಲ್ಪ ಹಾಕ್ಬೇಕು, ನೀವು ಹಾಕಿ ನೋಡ್ಬೇಕಾಗಿತ್ತು. ಇಲ್ಲ ಸರ್, ನಾನು ಇರೋದು 2 ಎಕರೆ ಹೊಲದ, ನೋಡೋಣ, ಒಂದೇ ಸಲ ಹಾಕಿಬಿಟ್ರೆ ಆಯ್ತು ಅದನ್ನ. ನಾನು ಏನೋ ದೇವ್ರ ಹೋದ್ಸಲ ರೇಟ್ ಇತ್ತು ಸರ್, ಅದ್ರಂಗ್ ರೇಟ್ ಬಂದ್ರೆ ನನಗೆ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ಹಾಕಿದ್ದೆ ಸರ್. ಉಳ್ಳಾಗಡ್ಡಿ ರೇಟ್ ಹಂಗೇರಿ, ಬಂತಂದ್ರೆ ದಬಾಶಿ ಬಂದ್ಬಿಡ್ತದ, ಹೋಯ್ತಪ್ಪ ಅಂತಂದ್ರೆ ಕೈ ಸುಟ್ಕೊಂಡ್ಬಿಡ್ತೀವಿ. ಅದಕ್ಕೆ ನಾವು 1/2 ಎಕರೆ 1 ಎಕರೆಯಿಂದ ಮಾಡ್ಬೇಕು, ಲಾಸ್ ಆದ್ರ ಹಾಕ್ಬೇಕು, ಲಾಭ ಆದ್ರ ಹಾಕ್ಬೇಕು. ಅದೇ ಸರ್, 1 ಎಕರೆ ಹಾಕ್ಬೋದಿತ್ತು, ಆದ್ರೆ ನಾನು 1 ಎಕರೆಗಿನ್ನ ಬೇರೆದು ಏನ್ ಮಾಡ್ಲಿ ಅಂತ ಲೆಕ್ಕ ಹಾಕಿ ಯೋಚನೆ ಮಾಡಿ ಹಾಕಿದ್ ಸರ್. ನೋಡ್ರಿ ಈಗ ನಿಮಗೆ ಸರ್ಕಾರಿ ನೌಕರಿ ಇತ್ತು, 37 ವರ್ಷ ನೀವು ಆಫೀಸು ಮನೆ ನಾಷ್ಟ ಊಟ ಎಲ್ಲ ಮಾಡಿ ಶಿಸ್ತಿಂದ ಜೀವನ ಮಾಡ್ತಿದ್ರಿ, ಈಗ ರಿಟೈರ್ಡ್ ಆದ್ಮೇಲೆ ಹಳ್ಳಿ ಬದುಕು ನಿಮ್ಗೆ ಹೆಂಗ ಅನ್ಸಕತ್ತದ? ಇಲ್ಲ ಸರ್, ನನ್ಗೆ ಮೊದಲಿಂದ ಹಳ್ಳಿ ಬದುಕು ಸರ್. ನಾನು ನೌಕರಿ ಮಾಡಿದ್ರಿಗೂ ಶನಿವಾರ ಆಯ್ತಾರ ನಾನು ಕಂಪಲ್ಸರಿ ಹೊಲ್ದಾಗಿರ್ತಿದ್ದೆ ಸರ್. ಹೊಲ್ದಾಗೆ ಮಾಡೀನಿ ಸರ್, ನಾನು ಹುಟ್ಟಿದಾಗ್ಲಿಂದ ಹೊಲ್ದಾಗೆ ಮಾಡೀನಿ. ನೌಕರಿ ಬಂದ್ರಿಗೂ ಸೆಕೆಂಡ್ ಸಾಟರ್ಡೆ ಸಂಡೆ ನನಗೆ ಯಾವತ್ತೂ ರಜೆ ಸಿಗಲಿ, ಎಷ್ಟು ದಿನ ಸಿಗಲಿ ಸರ್, ನಾನು ಅಲ್ಲಿ ಇರ್ತಿದ್ದಿಲ್ಲ, ಹೊಲಕ್ಕೆ ಬಂದೇ ಇರ್ತಿದ್ದೆ. ಹೊಲ ನಮ್ಮ ಅಣ್ಣವ್ರು ಎಲ್ಲರೂ ಕೂಡಿದ್ವಿ, ಎಲ್ಲ ಊಟ ಮಾಡ್ಕೊಂಡು ಓದ್ತಿದ್ರು. ಈಗ ರಾಮ ಅವರೇ ಮತ್ತೆ ಜೊತೆಗೆ ಈಗ ರಿಟೈರ್ಡ್ ಆದ್ಮೇಲೆ ಕೋಳಿ ಸಾಕಾಣಿಕೆ, ಟಗರು ಸಾಕಾಣಿಕೆ, ಕುರಿ ಸಾಕಾಣಿಕೆ ಏನಾರ ಒಂದು ಮಾಡ್ಕೊಂಡ್ರೆನ? ಇಲ್ಲ ಸರ್, ಏನು ಮಾಡಿಲ್ಲ ಸರ್. ನಾವು ಈಗ ಹವ್ಯಾಸಕ್ಕೆ ಇಟ್ಕೋಬೇಕಾಗ್ತದೆ, ಒಂದು ಸಣ್ಣ ದೊಡ್ಡಿ ಮಾಡಿ, ಒಂದು 8 ಟಗರು ಅಥವಾ ಒಂದು 20-30 ಕೋಳಿ ಆಡು ಒಂದು ಏನಾರು ಮಾಡ್ಕೊಂಡ್ರಪ್ಪ ಅಂತಂದ್ರೆ ಅದು ಡಬಲ್ ಆಗ್ತದೆ ಆದಷ್ಟು ಬೇಗ. ಈ ಸಲ ಏನು ಕುರಿ ಸಾಕಾಣಿಕೆ ಮಾಡ್ಬೇಕಂತ ಮಾಡೇನು ಸರ್, ಮತ್ತೆ ಏನಾಗ್ತದೆ ನೋಡೋಣ ಸರ್. ಈಗ ಏನು ಕುರಿ ಮೀಸ್ಬೇಕಂತೇನಿಲ್ಲ, ಈಗ ಕೊಟ್ಟಿಗೆ ಪದ್ಧತಿಯಲ್ಲಿ ಮಾಡಿಕೊಂಡು ಸ್ವಲ್ಪ ಏನಾದರೂ ನಿಮ್ದು ಹೆಂಗನ ಬೋರ್ ಐತೆ ಅಂತ ಹೇಳಿದ್ರಿ, ನೀರು ಐತೆ ಅಂತ ಹೇಳಿದ್ರಿ, ಸ್ವಲ್ಪ ಏನಾದರೂ ಹುಲ್ಲಿನ ಬೆಳೆಗಳನ್ನು ಹಾಕೊಂಡ್ಬಿಟ್ರೆ ನಿಮ್ಗೆ ಅನುಕೂಲ ಆಗ್ತದೆ, ಕಟ್ ಮಾಡಿ ಹಾಕೋದು? ಅದೇ ಸರ್, ಅದೇ ಟೈಪ್ ಮಾಡ್ಬೇಕಂತ ಮಾಡೇನು ಕುರಿ ಸಾಕಾಣಿಕೆ. ಮತ್ತೆ ಮುಂದೆ ಏನು ನೋಡೋಣ ಸರ್, ಸರ್ಕಾರಕ್ಕೆ ಏನು ಕೊಡ್ತದ ಅಂತಾರೆ ಕುರಿ ಸಾಕಾಣಿಕೆಗೆ ತಂದು ಮಾಡ್ಬೇಕಂತ ಮಾಡೇನು ಸರ್. ಮತ್ತೀಗ ಜೊತೆಗೆ ಈಗ ಮಾಡ್ಕೊಂಡ್ರಲ್ಲ ಈಗ ಒಕ್ಕಲ್ತನ ಅಂತಂದ್ರು ಈ ರೀತಿಯಾದ, ನಿಮ್ದು ಬೋರ್ ನಿಮ್ ತಂದೆಯ ಕಾಲಕ್ಕಿತ್ತು ಅಥವಾ ನೀವು ಹಾಕ್ಸ್ಕೊಂಡ್ರೆ ಹೇಗೆ ಬೋರ್? ಇಲ್ಲ ಸರ್, ನಾವು ಹಾಕ್ಸಿದ್ ನಮ್ಮ ತಂದೆಯವ್ರ ಕಾಲಕ್ಕೆ ಏನು ಇರಲಿಲ್ಲ ಸರ್. ಎಷ್ಟು ಫೂಟಿಗೆ ಬಿತ್ತು ಅಥವಾ ಏನು ಎಷ್ಟು ಬೋರ್ನೇ ಇದ್ದು ಮೊದಲನೇ ಸಿಗ್ತಾ ನೀರು ಹೇಗೆ ನಿಮ್ಗೆ ಒಂದೇ ಬೋರಿಗೆ? ಫಸ್ಟ್ಗೆ ನೀರು ಸಿಕ್ತಿ ಸರ್, ಮೊದಲೇ ನೀರು ಸಿಕ್ಕಿತ್ತು, ಅದ್ 125 ಫೀಟ್ ಹಾಕ್ಸಿದೆ ಸರ್, 40 ಫೀಟ್ಲಿಂದ ನೀರು ಬಂತು, ಆಮೇಲೆ 125 ಸಾಕಷ್ಟು ಬಂತು. ಆದ್ರೆ ಈಗ ಮಳೆಗಾಲ ಆದ್ರೆ ನೀರು ಬರ್ತದೆ ಸರ್, ಅದು ಇಲ್ಲಾಂದ್ರೆ ಉಕ್ಕಿ ಹೋಯ್ತು, ನೀರೆಲ್ಲ ಹೋಗ್ಬಿಡ್ತದೆ ಸರ್. ಅಂದ್ರೆ ನಿಮ್ಗೆ ಕುಡಿಯಕ್ಕೂ ಸಿಗಂಗಿಲ್ಲ? ಸಿಗಲ್ಲ ಸರ್, ಕುಡಿಯಕ್ಕೂ ಸಿಗೋದಿಲ್ಲ. ಮಳೆಗಾಲ ಆವಾಗ ಚಲೋ ಅಂದ್ರೆ ಅಂತರ್ಜಲ ಚಲೋ ಬರ್ತದ? ಹಾ ಬರ್ತದೆ ಸರ್, ಮಳೆಗಾಲ ಆದ್ರೆ ಏನು ಬೋರಿಂದ ಏನು ಚಿಂತಿಲ್ಲ ಸರ್. ಮತ್ತೆ ನೋಡ್ರಿ, ಈಗ ನೀರು ಚಲೋ ಇತ್ತಪ್ಪ ಅಂತಂದ್ರೆ ಆ ಕಡೆ ಕಡೆ ಲೀಸಿಗೆ ಏನಾರು ನಿಮ್ ಪಾಲಿಗೆ ನೀರು ಏನಾರು ಕೊಡ್ಬೋದಾಗಿತ್ತಲ್ಲ, ಏನಾರು ರೊಕ್ಕಕ್ಕ ಅಥವಾ ಏನಾರ ನೀರು? ಇಲ್ಲ ಸರ್, ಬಗ್ಲಾಗ ಎಲ್ಲಾರು ಬೋರ್ ಐದೇವ್ ಸರ್, ಬಗ್ಲಾಗ ನೋಲ್ದವ್ರು ಎಲ್ಲ. ಒಂದ್ ಎಕರೆ ಬೇರೆಯವ್ರದಾದ ನಾನೇ ಲೀಸಿಂಗ್ ಮಾಡೇನಿ. ಅದ ನೀವು ಒಂದ್ ಎಕರೆ ಲೀಸಿಂಗ್ ಮಾಡಿದ್ರಿ? ಮಾಡೀವಿ ಸರ್, ಅದು ಒಂದ್ ಎಕರೆ ಮಾಡೀವಿ ಸರ್. ಅದು ಸಜ್ಜೆ ಹಾಕಿನಿ ಇವಾಗ, ಅವಲ್ಲೇ ನಾಟಕಂದದ. ಈಗ ನಂದು ಇವತ್ತು ಬಿತ್ತಕೈತೀನಿ ಸರ್ ಸಜ್ಜೆ. ಹೆಂಗ್ರಿ ಕುರ್ಕುಂದ ಒಕ್ಕಲ್ತನ ಹೆಂಗ್ ನಡದ? ಇಲ್ಲಿ ತರಕಾರಿ ಹಾಕ್ತಾರ, ಚಲೋ ಹತ್ತಿ ಬೆಳಿತಾರ, ತೊಗರಿ ಬೆಳಿತಾರ, ಕಾಯಿಪಲ್ಲೂ ಹಾಕ್ತಾರ. ಹೆಂಗ್ರಿ ಮೂರ ಒಕ್ಕಲ್ತನ ಚಲೋ ನಡದ? ತರಕಾರಿ ಇದು ಕಡಿಮೆ ಸರ್ ನಮ್ಮೂರಲ್ಲಿ, ಬೆಳೆ ಜಾಸ್ತಿ ಸರ್. ಎಲ್ಲ ಬೆಳೆ ಜಾಸ್ತಿ, ಹತ್ತಿ, ತೊಗರಿ, ಸಜ್ಜೆ, ಶೇಂಗಾ, ಭತ್ತ ಇವೇ ಜಾಸ್ತಿ ಸರ್ ನಮ್ಮಲ್ಲಿ. ಅಂದ್ರೆ ಕಾಲುವೆ ನೀರಿಲ್ಲ? ಕಾಲುವೆ ನೀರು ಅರ್ಧ ಸರ್ ನಮ್ಮೂರಿಗೆ, ಅರ್ಧಕ್ಕೆ ಇಲ್ಲ ಸರ್. ಅಂದ್ರೆ ಬೋರ್ಗಳು ಬಹಳ ಬೋರ್ ಜಿಕ್ಕಿದೇವ್ ಸರ್, ಹೊಲಕ್ಕೊಂದು ಎರಡು ಒಂದೆರಡು ಬೋರ್ ಇದಾವ. ಅಂದ್ರೆ ಮಾಡ್ಕೊಳ್ಳೋ ಜನ? ಮಾಡ್ಕೊಂಡು ತುಂಬಾ ಜನ ಸರ್. ಮತ್ತೆ ಗೋವಾಗಿ ಮತ್ತೆ ಹೋಗ್ತಾರ ಮಂದಿ ದುಡಿಯಕ? ಏ ಗೋವಾಗಿ ಎಲ್ಲ ಸರ್ ಇಲ್ಲೇ ಬದುಕಕ್ಕೆ ಇಲ್ಲ, ಗೋವಾಕ್ಕೆ ಎಲ್ಲಿ ಹೋಗ್ತಾರ ಸರ್. ಅಂದ್ರೆ ಈಗ ಏನಾಗ್ತದ, ಈಗ ಕೂಲಿ ಸಿಗಿಲ್ಲ, ಈಗಲೂ ಕೆಲವೊಂದ್ ಕಡೆ ಈಗ ದುಡ್ಡು ರೊಕ್ಕಕ್ಕ ಮಂದಿ ದೂರ ದೂರ ಹೋಗ್ತಾರ? ಬೆಂಗಳೂರಿಗೆ ಹೋಗ್ಯಾರ ಸರ್, ಇಲ್ಲಿವರೆಗೂ ಬಹಳ ಜನ ಹೋಗ್ಯಾರ ದುಡಿಯೋದಕ್ಕ. ಮತ್ತೆ ಈಗ ಕೆಲವ್ರು ಬಿಟ್ಟು ಹೋಗಿರ್ತಾರ, ಮನ್ಯಾಗ ಇಬ್ಬರನ್ನ ಒಬ್ಬರನ್ನ ಇದ್ದೊಟ್ಟು ಹೊರ ನೋಡ್ಕೊಂಬಾಕ, ಇಲ್ಲ ಕೆಲವ್ರಿಗೆ ಲೀಸಿಗೆ ಹಾಕಿ ಹೋಗಿರ್ತಾರ, ತಾವು ದುಡ್ಕೊಂಡ್ ತಿನ್ನಕ್ ಹೋಗ್ಯಾರ ಸರ್. ಇಲ್ಲೇನೋ ಬೆಂಗಳೂರಿಗೆ ಹೋಗಿರ್, ಗೋವಾಪ ನಮ್ಮಲ್ಲಿ ಹೋಗಿಲ್ಲ ಸರ್. ಹೆಂಗ್ರಿ ಮತ್ತೆ ನಿಮ್ಮೂರು ಕೂಲಿ ವ್ಯವಸ್ಥೆ ಎಲ್ಲ ಸಿಗ್ತಾರ ಏನಾರು ಎತ್ತಿ ಬಿಡ್ಸಕ? ಕೂಲಿ ಸಮಸ್ಯೆ ಬಹಳ ಎಲ್ಲ ಕಡೆ ನೋಡಿದ್ರ. ಇಲ್ಲಿ ಸಮಸ್ಯೆ ಅದ ಸರ್, ಏನ್ ಮಾಡೋದ? 400 ರೂಪಾಯಿ ಕೂಲಿ ಅಂದ್ರ ಇವತ್ ಹತ್ತಿ ನೋಡಿದ್ರ 6,500 6,000 ರೇಟ್ ಅದ. 400 ರೂಪಾಯಿ ನಾವು ಕೂಲಿ ಅಂದ್ರ ಅದು ಒಂದ್ ಕ್ವಿಂಟಲ್ ಬಿಡಿಸೋದಿಲ್ಲ ಅವರು. ಈಗ ಎಲ್ಲ ಕೂಲಿ ಅವ್ರಿಗೆ ಆಗ್ಯದ ನೋಡ್ರಿ ರೈತರದೆಲ್ಲ. ಅಂದ್ರೆ ಮನೆಯವ್ರ ಮಾಡಿರ್ಬೇಕು ಒಕ್ಕಲ್ತನ ಅಂದ್ರೆ. ಮನೆಯವ್ರು ಮಾಡೋರ್ ಇದ್ರೆ ಏನನ್ನ ಇಟ್ಟು ಉಳಿತೇ ಸರ್. ಈ ಕೂಲಿ ಇಟ್ಟು ಮಾಡಿಸಿ ಅಂದ್ರೆ ಏನು ಉಳ್ಕಂಬಂಗಿಲ್ಲ ಸರ್, ರೈತ ಏನು ಉಳಿಯೋದಿಲ್ಲ. ಅದ್ರ ಹಂಗಾಗ್ಯದ ನೋಡ್ ಸರ್. ಏನಕ್ಕೆ ಇಷ್ಟಪಡ್ತೀರಿ ಈಗ ಸಣ್ಣ ರೈತರು ನೌಕರಿ ಮಾಡಿ ಒಕ್ಕಲ್ತನಕ್ಕೆ ಬಂದ್ರೆ? ನೀವು ಒಕ್ಕಲ್ತನ ಚಲೋ ಅಂತೀರಿ, ನೌಕರಿ ಚಲೋ ಅಂತೀರಿ? ಅಲ್ಲ ಸರ್, ಒಕ್ಕಲ್ತನ ಚಲೋ ಸರ್, ಅದೇನು ಬದುಕಕ್ಕಷ್ಟೇ ಬೇಕು ಸರ್. ಅದು ಇನ್ನೊಬ್ರು ಬದುಕಕ್ಕಿರೋದ್ರಲ್ಲಿ, ಇದು ಭೂಮಿ ತಾಯಿ ಬೆಳಿತಂದ್ರು 10 ಮಂದಿ ಬದುಕ್ತೀವಿ ಸರ್, ಒಬ್ಬರಿಂದ 10 ಮಂದಿ ಬದುಕ್ತೀವಿ. ಇಂದ ನಾನು ಒಬ್ಬನೇ ಬದುಕ್ತೀನಿ ನನ್ನ ನೌಕರಿಯಲ್ಲಿ. ಹೌದು, ನೌಕರಿಯಲ್ಲಿ ನಾನು ಒಬ್ಬನೇ, ನಿನ್ನ ಹೆಂಡತಿ ಮಕ್ಕಳು ಬದುಕ್ತೀವಿ ಸರ್. ಈ ಭೂಮಿ ತಾಯಿ ಬೆಳೆದ್ಲ ಅಂದ್ರೆ 10 ಮಂದಿ ಬದುಕ್ತೀವಿ ಸರ್. ಇದರ ಅಂದ್ರೆ ಕಾಲಕಾಲಕ್ಕೆ ಬೆಳೆ ಮಳೆ ಚಲೋ ಆಗ್ಬೇಕು, ರೇಟ್ ಚಲೋ ಸಿಗ್ಬೇಕು, ಒಳ್ಳೇದಾಗ್ಬೇಕು. ಮಳೆ ಬೆಳೆ ಚಲೋ ಬಂತಂದ್ರೆ ಸರ್ 10 ಜನ ಬದುಕಿಸ್ತೀವಿ. ರೈತರದು ಭೂಮಿ ತಾಯಿದು ಹಂಗಾದ ಸರ್. ಆದ್ರೆ ನೌಕರಿದ ಅಷ್ಟು ಏನಿಲ್ಲ, ಅವ್ರು ತಮ್ಮ ಮನೆ ಫ್ಯಾಮಿಲಿಗೆ ಅಷ್ಟೇ ಸೀಮಿತ ಸರ್. ಹೌದು, ಅಣ್ಣ ತಮ್ಮರು ನೋಡ್ಕೊಳಕ್ ಆಗಲ್ಲ, ತಂದೆ ತಾಯಿಯನ್ನು ನೋಡ್ಕೊಳಕ್ ಆಗಲ್ಲ, ಯಾರನ್ನು ನೋಡ್ಕೊಳಕ್ ಆಗಲ್ಲ ಸರ್. ಅದು ಅಂದ್ರೆ ಒಕ್ಕಲ್ತನ ಚಲೋತ್ತಪ್ಪ ಅಂತ ನಮ್ಮಿಂದ ಒಂದ್ 8 ಮಂದಿ ಕುಟುಂಬ ಬದುಕ್ತದ, ಅವ್ರಿಗೆ ಕೂಲಿ ಸಿಗ್ತದ, ಮಾರ್ಕೆಟ್ ಗಂಜಿ ವ್ಯಾಪಾರ ಆತದ, ಏನೋ ಸಣ್ಣ ಪುಟ್ಟ ವ್ಯವಹಾರಗಳು, ಮಿಲ್ಲು, ಕಾರ್ಖಾನೆ ಎಲ್ಲ ಒಕ್ಕಲ್ತನ ನಡೀತಾವ. ನಡೀತೇವ್ ಸರ್, ಎಲ್ಲ ವರ್ಷ ನಡೀತೇವ್ ಸರ್. ಏನು ನಡೆದ್ರೆ ರೈತನಿಂದ ನಡೆಯೋದ ಸರ್. ಈಗ ಬೇರೆ ಇದು ಬಿಸಿನೆಸ್ ಲಿಂದ ಮಾಡ್ಬೇಕಂದ್ರೆ ರೈತನಿಂದೇನೆ ಮಾಡ್ಬೇಕು, ಪ್ರತಿಯೊಂದು ಮಾಡ್ಬೇಕಂದ್ರೆ ರೈತನಿಂದೇನೆ ಮಾಡ್ಬೇಕು ಸರ್. ಆದ್ರೆ ರೈತ ಗೋಳದ ಸರ್, ಗೋಳದ ಕಷ್ಟ ಪಡ್ಬೇಕು, ದಾವತಿ ಹಾಕ್ಬೇಕು, ದಾವತಿ ಹಾಕ್ಬೇಕು ಸರ್. ಒಂದು ಕಷ್ಟ ಬಿಟ್ಟು ಬಿಟ್ಟು ಊಟ ನಿದ್ದೆ ಬಿಟ್ಟು ಹಗಲು ರಾತ್ರಿ, ಹಗಲು ರಾತ್ರಿ ದುಡಿಬೇಕು ಸರ್. ಈ ಕರೆಂಟ್ ಹೋದಪ್ಪ ಅಂದ್ರೆ ಓಡೋಗ್ಬೇಕು, ಕರೆಂಟ್ ಬಂತಂದ್ರೆ ಓಡೋಗ್ಬೇಕು, ಓಡೇ ಹೋಗ್ಬೇಕು ಸರ್. ಅಂತ ಮಾಡಿದ್ರೆ ಸರ್ 4 ಗಂಟೆಗೆ ಕರೆಂಟ್ ಹಾಕ್ತಾರ, 4 ಗಂಟೆಗೆ ಅಲ್ಲಿ ಹೊಲ್ದಾಗ ಇರ್ಬೇಕು ಸರ್. 3 ಗಂಟೆಗೆ ಎದ್ದು ಹೋಗ್ಬೇಕು ಮನೆಗೆ. ಇಲ್ಲಿದ್ರೆ ಕೆಲವ್ರು ಜಾಸ್ತಿ ಜನ ಹೊಲ್ದಾಗೆ ಮನೆ ಮಾಡ್ಕೊಂಡು ಹೊಲ್ದಾಗೆ ಇದಾರೆ ಸರ್. ಯಾಕಂದ್ರೆ ಈಗ ನಾವು ಕರೆಂಟ್ ಟೈಮಿಂಗ್ ಬರೋದಲ್ಲ. ಮತ್ತೆ ಈಗ ಒಂದು ಬೋರ್ ಚಾಲು ಮಾಡಿದ್ರೆ ಇವ್ 4 ಚಾಲು ಆದ್ವಾರಂದ್ರೆ ಅದು ವೋಲ್ಟೇಜ್ ಇಲ್ಲದ ಹಿಂದ್ಗಡೆ ಬಂದ ಮೋಟರ್ನೇ ಚಾಲು ಆಗಲ್ಲ ಸರ್. ಕಾಯ್ಕೊಂಡು ಕುಂದಿರ್ಬೇಕು ಸರ್. ಹಂಗಾದ್ರೆ ಮೋಟರ್ ಚಾಲು ಆಗ್ತಾವಿಲ್ಲ, ಮತ್ತೆ ಸುಟ್ಟು ಅದೆಲ್ಲ ಮತ್ತಂದ್ರೆ ಕೆಲಸ ಆಗಿಲ್ಲ. ಆಗಲ್ಲ ಸರ್, ಅದು 2,000-3,000 ತುಂಬಸಕ ರಿಪೇರಿ ಅದಕ್ಕೆ ಬೇಕು ಸರ್. ಅಂದ್ರೆ ಒಕ್ಕಲ್ತನದಿಂದ 108 ರಗಳೆಗಳು, 108 ದಾವತಿಗಳು ಬಹಳ ಇದೇವ್ ಸರ್. ಒಕ್ಕಲ್ತನದಿಂದ ಬಹಳ ಇದಾವ. ಅದು ರೈತಿಗೆ ಗೋಳದ ಸರ್, ಬೇರೆಯವ್ರಿಗೆ ಏನಿಲ್ಲ. ಬೇರೆಯವ್ರಿಗೆ ಬಿಸಿನೆಸ್ ಮಾಡೋರಿಗೆ ಗೋಳಿಲ್ಲ, ಇನ್ನೊಬ್ಬರಿಗೆ ನಾವು ಹತ್ತಿ ತಗೊಂಡು ಹೋದವ್ರಿಗೆ, ತೊಗರಿ ಒಯ್ದವ್ರಿಗೆ, ಸಜ್ಜೆ ಒಯ್ದವ್ರಿಗೆ, ಅವ್ರಿಗೆ ಯಾರಿಗೆ ಗೋಳಿಲ್ಲ ಸರ್. ರೈತಿಗೆ ಗೋಳ, ಹಗಲು ರಾತ್ರಿ ದುಡಿದು ಅವರಲ್ಲಿ ತಗೊಂಡು ಹೋಗಿ ಇದು ಮಾಡಿದ ಅವಾಗ ಅವರು ಒಂದು ಸಲ ರೇಟ್ ಇರ್ತದ, ಒಂದು ಸಲ ರೇಟ್ ಇರೋದಿಲ್ಲ. ಅದು ರೈತಿಗೆ ಗೋಳ ಸರ್. ಏನ್ ಮತ್ತೀಗ ಉಳ್ಳಗಡ್ಡಿ ತಕೊಂಡು ಏನೋ ಬ್ಯಾಸಿಗೆ ಸಜ್ಜೆ ಹಾಕ್ಬೇಕು ಅಂತ ರೆಡಿ ಮಾಡಿರವಲ್ಲ? ಇವತ್ತು ಸಜ್ಜೆ ಬಿತ್ತಕೈತೀನಿ ಸರ್, ರೆಡಿ ಮಾಡಿ ಎಲ್ಲ ಇದು ಮಾಡಿ. ಉಳ್ಳಗಡ್ಡಿ ಎಲ್ಲ ಹಂಗೆ ಹೊಲ್ದಾಗ ಬಿದ್ದವ ಸರ್, ಈಗ ಸಜ್ಜೆ ಹಾಕಕತ್ತೀನಿ ಸರ್ ಇವತ್ತು. ಮತ್ತೆ ಇವ್ರು ಏನ್ ಮಾಡ್ತಾರೆ ನೋಡೋಣ ಸರ್.

ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಾಳಿನ ಕಾರ್ಯಕ್ರಮ ಕೃಷಿ ರಂಗದಲ್ಲಿ 6:51 ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ರೈತರ ಪ್ರಯೋಗಗಳ ಬೆಳಕು ಚೆಲ್ಲುವ ಕಾರ್ಯಕ್ರಮ ಹೋಮಿಯೋ ಕೃಷಿ ನವೋನ್ವೇಷಣೆಯ ಸರಣಿ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ ಪ್ರಸಾರವಾಗಲಿದೆ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಇವಿಷ್ಟು ನಾಳಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:20. ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದ ಎನ್ ತಿಮ್ಮಪ್ಪ ನಾಯಕ್ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಂದಿ ಯಾರು ನೀನು ಬರುವಾಗ ಇತ್ತೇನು ಇಷ್ಟೆಲ್ಲ ಮಂದಿ ಬರುವಾಗ ಇತ್ತೇನು ಇಷ್ಟೆಲ್ಲ ಮಂದಿ ಯಾರು ನೀನು ಎಲ್ಲಿಂದ ಬಂದೆ ಬರುವಾಗ ಇತ್ತೇನು ಇಷ್ಟೆಲ್ಲ ಮಂದಿ ಯಾರು ನೀನು ಸೌರಸ್ಥ ಜಲ್ಮಾವು ತಿರುಗಿ ತಿರುಗಿ ಬಂದೆ ಅಲ್ಲಿಂದ ಬರುವಾಗ ಏನೇನು ತಂದೆ ಯಾರು ನೀನು ಯಾರು ನೀನು ಸಂಸಾರ ಎಂಬುವುದು ಒಂದು ದಿನದ ಸಂತೆ ಸಂಸಾರ ಎಂಬುವುದು ಒಂದು ದಿನದ ಸಂತೆ ಅಲ್ಲಿಂದ ಬರುವಾಗ ಏನೇನು ತಂದೆ ಯಾರು ನೀನು ಎಲ್ಲಿಂದ ಬಂದೆ ಬರುವಾಗ ಇತ್ತೇನು ಇಷ್ಟೆಲ್ಲ ಮಂದಿ ಯಾರು ನೀನು

ಪಿಂಜೆಯೋಳು ಸೇರಿ ಸಾರಾಮೃತವೋ ಸುರಿಸುವನು ಶ್ರೀ ಗುರುದೇವ ತೀರತ ನದಿ ಅರ್ಥು ನೋಡಿದೆ ಜೀವಾಗ್ರಹಣ ಮಿಕ್ಕೋ ಹವಾಯುವಗಳಿಲ್ಲವ.